ಒಂದು ರೀತಿಯ ಗ್ಯಾಪ್ ಅಂತ ಹೇಳ್ತೀವಲ್ಲ ಹಾಗೆ. ಅದ್ಯಾರು ಹಿಂದೆ? ಓ, ಸುರೇಶ್ ಅಣ್ಣ ಇದ್ದಾರೆ. ಹಾ, ಮತ್ತೆ ಯಾವಾಗ್ಲೂ ಮುಂದೆ ಮುಂದೆ ಬರುವವರು, ಹಿಂದೆ ಉಳಿದಿದ್ದಾರೆ, ಯಾಕೆ ಗೊತ್ತಿಲ್ಲ, ಏನೋ ಇದೆ. ಇಲ್ಲ, ಏನು ಇಲ್ಲ, ಏನು ಇಲ್ಲ ಅಂತ ಹಿಂದೆ ಉಳಿದದ್ದು ನಾನು. ಏನೂ ಇಲ್ಲ. ವಿಷಯ ಅಂತಂದ್ರೆ, ಈಗ ನಿನ್ನೆ ನಾಗರ ಪಂಚಮಿ ಮುಗೀತು. ಹೌದು, ನಾಗರ ಪಂಚಮಿ ಮುಗಿದು ಅದರದ್ದು ಕೆಲವೆಲ್ಲ ಬಾಕಿ ಉಂಟು. ಅದೇ ಅದೇ ಗೊತ್ತಾಯ್ತು ನನಗೆ, ಹಿಂದೆ ಉಳಿದದ್ದು ಹಾಗೆ. ಇವರು ಸುಮಾರು ಕಡೆ ದೇವಸ್ಥಾನಕ್ಕೆಲ್ಲ ಹೋಗಿದ್ದಾರೆ. ಅದು ಈಗ ನಿನ್ನೆ ಕೆಲವು ಕಡೆ ಎಲ್ಲ ಮನೆಗೆ ತಂದು ಪ್ರಸಾದ ಎಲ್ಲ ಕೊಟ್ಟಿದ್ದಾರೆ. ದೊಡ್ಡ ಇದಲ್ಲಪ್ಪ ನಾಗರ ಪಂಚಮಿಗೆ ಅಂತ ಹೇಳಿದ್ರೆ. ನಮ್ಮಲ್ಲಿ ಎಂತ ತಂದು ಕೊಟ್ಟಂತ ಈ ಬಾಳೆಹಣ್ಣು ಇದೆಲ್ಲ ಪ್ರಸಾದದ್ದು ಉಂಟು. ಅದೀಗ ವಿಲೇವಾರಿ ಮಾಡಬೇಕು. ಯಾಕಂತ ಹೇಳಿದ್ರೆ, ಬಾಳೆಹಣ್ಣನ್ನ ಒಂದು ದಿವಸಕ್ಕಿಂತ ಹೆಚ್ಚು ಇಡ್ಲಿಕ್ಕೆ ಆಗುದಿಲ್ಲ, ಅದು ಮಳೆಗಾಲದಲ್ಲಿ. ಮಳೆಗಾಲದಲ್ಲಿ ಅಲ್ವಾ? ಹಾಗಾಗಿ ಪ್ರಸಾದ ಅಂತ ಹೇಳಿ ಈಗ ಕೆಲವರಿಗೆ ಕೊಡುದು, ಆದ್ರಿಂದ ಅವರು ತಗೊಂಡು ಹೋಗ್ತಾರೆ. ಹಾಗೆ ಈಗ ವ್ಯವಸ್ಥೆಯಲ್ಲಿ ಇದ್ದೇನೆ ನಾನು. ಬೇಸಿಗೆಯಲ್ಲಾದ್ರೆ ಬಾಳೆಹಣ್ಣು ಜಾಸ್ತಿ ಆಯ್ತಂತ ಹೆಚ್ಚು ಯೋಚನೆ ಮಾಡೋದು ಬೇಡ. ಪ್ರಸಾದ ಕೊಡುದಕ್ಕೆ ಹೇಳಿದ್ರಲ್ಲ ನಾನು, ಪ್ರಸಾದ ಕೊಡು, ಎಲ್ರಿಗೂ ಕೊಡು. ಆದ್ರೆ ಈ ಬಾಳೆಹಣ್ಣನ್ನು ಕೂಡ ಉದ್ದಕ್ಕೆ ಕತ್ತರಿಸಿ ಬಿಸಿಲಲ್ಲಿ ಒಣಗಿಸಿ ಇಟ್ಟರೆ, 4 ದಿವಸ ಒಣಗಿಸಿ ಇಟ್ಟು ಬಿಟ್ರೆ ವರ್ಷ ಪೂರ್ತಿ ಬೇಕಿದ್ರೆ ನೀವು ಯೂಸ್ ಮಾಡಬಹುದು ಅಂತ. ಅದೆಂತ ಸುರೇಶಣ್ಣ, ಈಗ ಯಾವುದಾದ್ರೂ ಹಣ್ಣು ನಿಮ್ಮ ಮನೆಯಲ್ಲಿ ಜಾಸ್ತಿ ಇದೆ ಅಂತ ಇಟ್ಟುಕೊಳ್ಳಿ, ನೀವು ಆಗ ಹೋಗ್ಬೇಕಾದ್ದು ನಮ್ಮ ಶಾಮಣ್ಣನ ಹತ್ರ. ಶಾಮಣ್ಣ ಇದನ್ನು ಎಂತ ಮಾಡ್ಬೇಕು ಅಂತ ಅವ್ರು ಏನಾದ್ರೂ ಒಂದು ಪರಿಹಾರ ಹೇಳಿ ಬಿಡ್ತಾರೆ. ಅದನ್ನು ಹೇಗೆ ಉಳಿಸಿಕೊಳ್ಳುದು ಅಂದ್ರೆ, ತುಂಬಾ ಸಮಯಕ್ಕೆ ಒಣಗಿಸಿಟ್ಟುಕೊಳ್ಳುದಾ, ಹೇಗೆ ಏನು, ಎಲ್ಲ ಮಾಹಿತಿ ಅವರ ಹತ್ರ ಇದೆ. ಅಂದ್ರೆ ಈಗ ಪ್ರತಿಯೊಬ್ಬರಿಗೂ ಕೂಡ ಈ ಬಾಳೆ ಬೆಳೆಯುವರು ಅಂತ ಇರ್ತಾರಲ್ಲ, ಅವರಿಗೂ ಕೂಡ ಇದು ಸಮಸ್ಯೆ ಆಗ್ತದೆ. ಹೌದೌದು, ಬಾಳೆ ಬೆಳೆದು ಇನ್ನೇನು ಮಾರಾಟ ಮಾಡಬೇಕು ಹೇಳುವಾಗ ಅದಕ್ಕೆ ರೇಟ್ ಬಿದ್ದು ಹೋಗುದು, ಕಡಿಮೆ ಆಗ್ತದೆ. ಹೌದು, ಅದರ ಬದಲಿಗೆ ಮನೆ ಸುತ್ತಮುತ್ತ ಒಂದು 4 ಗಿಡವೋ 10 ಗಿಡವೋ ಇದ್ರೆ ಅದನ್ನ ಮಾರಾಟ ಮಾಡುವ ಬದಲು ಅದನ್ನೇ ಒಣಗಿಸಿ ಇಟ್ಕೊಳ್ಬಹುದು ಅಂತ ಬಾಳೆಹಣ್ಣನ್ನ. ಇದ್ರ ಹೆಸರೆಂತ ಈ ಒಣಗಿಸಿದ ಬಾಳೆಹಣ್ಣು? ಉತ್ತರ ಕನ್ನಡದಲ್ಲೆಲ್ಲ ಸುಕ್ಕಿ ಎಳಿ ಅಂತ ಹೇಳ್ತಾರಂತಪ್ಪ. ನಾನಂದ್ರೆ, ಯಾಕಂದ್ರೆ ಈಗ ಮಾವಿನ ಹಣ್ಣನ್ನ ನಾವು ಮಾಂಬಳ ಅಂತ ಮಾಡ್ತೇವೆ, ಈ ಹಲಸಿನ ಹಣ್ಣಿಂದು ಕೂಡ ಅದೇ ಮಾಡ್ತೇವೆ. ಅದೇ ತರ ಇದಕ್ಕೇನಾದ್ರೂ ಹೆಸರು ಉಂಟಾ ಅಂತ ನಾನು ಕೇಳಿದ್ದು. ವಿಶೇಷ ಹೆಸರು ಅಂತ ಏನಿಲ್ಲ, ಆದ್ರೆ ಅದರಲ್ಲಿರುವ ತೇವಾಂಶವನ್ನ ಸ್ವಲ್ಪ ಆವಿ ಮಾಡುದು, ಅದನ್ನ ಇಲ್ಲದ ಹಾಗೆ ಮಾಡಿದ್ರೆ ಇದು ಹೆಚ್ಚು ಸಮಯ ಬಾಳಿಕೆ ಬರ್ತದೆ ಅಂತ. ಹಾಗೆ ಅದಕ್ಕೆ ಒಣಗಿಸ್ಬೇಕು. ಜೋರು ಹಸಿವಾಗುವಾಗ ಒಂದು 4 ಹಣ್ಣಿನ ತುಂಡನ್ನ ಬಾಯಿಗೆ ಹಾಕೊಂಡ್ರೆ ಚಾಕ್ಲೇಟ್ ತರ ಇರ್ತದೆ ಅದು, ಅದನ್ನ ಹಾಕೊಂಡ್ರೆ ಮತ್ತೊಂದು 2 ಗಂಟೆಗೆ ಊಟ ಮಾಡದಿದ್ರು ನಡೀತದೆ ಅಂತ. ಅದು ಸರಿ. ಈಗ ಅದು ಹೌದು ಸುರೇಶ್ ಅಣ್ಣ, ಈಗ ನಾಗರ ಪಂಚಮಿಯಿಂದ ಒಂದೊಂದೇ ಹಬ್ಬಗಳಿನ್ನು ಆರಂಭ ಆಗ್ತದೆ. ಈಗ ನಾಗರ ಪಂಚಮಿ, ಆಮೇಲೆ ವರಮಹಾಲಕ್ಷ್ಮಿ, ಹೌದು, ಆಮೇಲೆ ಅಷ್ಟಮಿ, ಅಷ್ಟಮಿ ಚೌತಿ, ಇದೆಲ್ಲ ಉದ್ದಕ್ಕೆ ಬರುವಂತದ್ದು. ಅದರ ಜೊತೆಗೆ ಯಾವುದು ಆಗಸ್ಟ್ 15ಕ್ಕೆ ಏನೋ ವಿಶೇಷ ಇದೆ ಅಲ್ಲ? ಆಗಸ್ಟ್ 15ಕ್ಕೆ ವಿಶೇಷ ಅಂತಂದ್ರೆ ಇಡೀ ದೇಶಕ್ಕೆ ಗೊತ್ತಿತ್ತು ನಮ್ಮ ಅಂತ ಕೇಳೋದು ಮತ್ತೆ ವಿಶೇಷ ಅಂತ ಆದ್ರೊಂದು ಕೇಳುವ ಅಂತ. ಯಾಕಂದ್ರೆ ಸುರೇಶ್ ಅಣ್ಣನ ಭಾಷಣ ಅಲ್ಲ ಇರಬಹುದು ಆ ದಿನ. ಭಾಷಣ ಎಂತಕ್ಕೆ ಅಂತ ಗೊತ್ತಾಗ್ಲಿಲ್ಲ ನನಗೆ. ಇಲ್ವಾ? ಇಲ್ಲ, ಸ್ವಾತಂತ್ರ್ಯೋತ್ಸವದ ವಿಶೇಷತೆ, ವಿಶೇಷ ಭಾಷಣ ಎಲ್ಲ ಮಾಡುವುದನ್ನು ನಾನು ಬಿಟ್ಟಿದ್ದೆ. ಹಾಗಿದ್ರೆ ಕೇಳಲಿಕ್ಕೆ ಹೋಗುದು ಈಗ, ಈ ವರ್ಷ ವಿಶೇಷ ಏನು? 75 ವರ್ಷ ಆಯ್ತು. ಅದರಲ್ಲಿ ಎಂತದೋ ಕಾರ್ಯಕ್ರಮ ಉಂಟಂತೆ, ಹರ್ ಘರ್ ತಿರಂಗ, ಮನೆ ಮನೆಯಲ್ಲಿ ರಾಷ್ಟ್ರಧ್ವಜ, ರಾಷ್ಟ್ರಧ್ವಜ ಹಾರಿಸ್ಲಿಕ್ಕೆ ಬೇಕಾಗಿ ಕೆಲವೆಲ್ಲ ಈ ರಾಷ್ಟ್ರಧ್ವಜ ಹಾರಿಸುವುದು ಅಂತ ಹೇಳಿದ್ರೆ ಅದಕ್ಕೆ ಕೆಲವು ನಿಯಮ ಉಂಟು. ಮೊದಲೆಲ್ಲ ಆದ್ರೆ ಕೆಲವು ರಾಷ್ಟ್ರೀಯ ನಿಯಮಗಳೇ ಉಂಟು, ಆ ನಿಯಮ ಪ್ರಕಾರವೇ ಹಾರಿಸ್ಬೇಕು. ನಾವು ಹಾಗೆ ಈಗ ಎಲ್ಲ ಹಾರ್ಲಿಕ್ಕೆ ಇಲ್ಲದು. ಅದಕ್ಕೆ ಆ ನಿಯಮಗಳಲ್ಲಿ ಸ್ವಲ್ಪ ಬದಲಾವಣೆಯನ್ನು ಮಾಡಿ ಈ ವರ್ಷ 75ನೇ ವರ್ಷದ ಇದನ್ನ ಎಲ್ಲರೂ ಮನೆಯಲ್ಲಿ ಕೂಡ ಒಂದು ರೀತಿಯ ಸಂಭ್ರಮದ ಆಚರಣೆ ಆಚರಣೆ ಅಂತ. ಮೊದ್ಲಾದ್ರೆ ನೀವು ಹಾರಿಸಿದ್ಮೇಲೆ ಸಂಜೆ ಆಗುವಾಗ ತೆಗಿಬೇಕು ಅಂತ ಇತ್ತು. ಆಮೇಲೆ ಹಾರಿಸುವಾಗ ಧ್ವಜ ಅಪ್ಪಟ ಖಾದಿಯಲ್ಲಿ ಮಾಡಬೇಕು, ಬಟ್ಟೆಯಲ್ಲಿ ಮಾಡಬೇಕು ಅಂತ ಇತ್ತು. ಈ ವಿಷಯಗಳನ್ನೆಲ್ಲ ಸ್ವಲ್ಪ ಬದಲಾವಣೆ ಮಾಡಿ ಎಲ್ಲರೂ ಕೂಡ ಅದರಲ್ಲಿ ಪಾಲ್ಗೊಳ್ಳುವ ಹಾಗೆ ಮಾಡುವುದು ಅಂತ ಹೇಳಿ. ಬಹುಶಃ ಈ ಒಂದು ಕಾರ್ಯಕ್ರಮದಿಂದ ಈಗ ಹಳ್ಳಿ ಹಳ್ಳಿಯಲ್ಲೂ ಕೂಡ ಒಂದು ಮನೆಯಲ್ಲಿರುವ ಪ್ರತಿಯೊಂದು ವ್ಯಕ್ತಿಗೆ ಕೂಡ ಏನೋ ಇದೆ ಅಂತ ಒಂದು ವಿಶೇಷತೆಯ ಅರಿವು ಕೂಡ ಆಗಬಹುದು ಅನಿಸ್ತದೆ ಅಲ್ಲ ಶಾಮಣ್ಣ? ಅಂದ್ರೆ ಪ್ರತಿಯೊಬ್ಬರು ಕೂಡ ಪಾಲ್ಗೊಳ್ಳಬೇಕು, ಯಾಕಂತಂದ್ರೆ ನಮ್ಮ ದೇಶದ ಬಗ್ಗೆ ಒಂದು ರೀತಿಯ ಅಭಿಮಾನ ಮೂಡಬೇಕು ಅಂತ. ನಾವು ಸ್ವಾತಂತ್ರ್ಯ ಬಂದು 75 ವರ್ಷದಲ್ಲಿ ಏನೇನು ಬದಲಾವಣೆ ಆಗಿದೆ, ಏನೇನು ಮುಂದುವರೆದಿದ್ದೀವಿ ಅಂತ ನಾವು ಯೋಚನೆ ಮಾಡಿದ್ರೆ ಸಾಕಷ್ಟು ಬದಲಾವಣೆ ಆಗಿರುವುದನ್ನು ನಾವು ನೋಡ್ತೀವಿ. ಆದರೂ ಕೂಡ ಎಲ್ಲೋ ಒಂದು ಕಡೆ ಮನಸ್ಸಿನಲ್ಲಿ ಒಂದು ಸಂಕುಚಿತ ಭಾವನೆಯು ಕೂಡ ಇರಬಹುದು, ನಮ್ಮ ದೇಶ ನಮಗೇನು ಕೊಟ್ಟಿದೆ ಅಂತ. ಆದರೆ ಹಾಗಲ್ಲ, ನಾವು ದೇಶಕ್ಕೆ ಏನು ಕೊಟ್ಟಿದ್ದೀವಿ ಅಂತ ನಾವು ಯೋಚನೆ ಮಾಡಬೇಕು ಅಂತ. ಹೌದು, ಈಗ ಮುಖ್ಯವಾಗಿ ಏನಂತ ಹೇಳಿದ್ರೆ ಇದು 75ನೇ ಸ್ವಾತಂತ್ರ್ಯೋತ್ಸವ ಆದ್ದರಿಂದ ಈ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿದ ಒಂದು ತಲೆಮಾರು ಸ್ವಲ್ಪ ಮಟ್ಟಿಗೆ ಮುಗ್ದು ಹೋಗಿದೆ ಅಂತ ಹೇಳ್ಬೋದು. ಈಗಿನ ಪೀಳಿಗೆಯವರಿಗೆ ಸ್ವಾತಂತ್ರ್ಯದ ಆ ಮೊದಲಿನ ದಿನಗಳ ಕಷ್ಟ ಹೆಚ್ಚು ಗೊತ್ತಿಲ್ಲ. ಆದ್ದರಿಂದ ಸ್ವಾತಂತ್ರ್ಯ ಅನ್ನುವಂಥ ಒಂದು ಕಲ್ಪನೆಯೇ ಅವರಿಗೆ ಹೊಸದಾಗಿ ಕಾಣ್ತಾ ಉಂಟು. ಆಗಿನವರು ಎಷ್ಟೆಲ್ಲ ಕಷ್ಟಪಟ್ಟಿದ್ದಾರೆ ಅದು ಮತ್ತೆ ಹೇಳಿದ್ರೆ ಅವರಿಗೆ ಕತೆ ಹೇಳಿದಾಗೆ ಆಗ್ತದೆ. ಆದ್ರಿಂದ ಕೇಳುವ ವ್ಯವಧಾನವೂ ಇರುವುದಿಲ್ಲ ಕೆಲವು ಸಲ. ಅಷ್ಟಾಗುವಾಗ ಹಿಂದಿನವರು ಇಷ್ಟೆಲ್ಲ ಕಷ್ಟಪಟ್ಟದ್ರಿಂದಲೇ ನಮಗೆ ಈ ತರದ ಒಂದು ವ್ಯವಸ್ಥೆ ಉಂಟು ಅಂತ ಅವರಿಗೆ ಗೊತ್ತಾಗಬೇಕಲ್ಲ. ಅದಕ್ಕಾಗಿ ಆದರೂ ಸ್ವಲ್ಪ ಮಟ್ಟಿಗೆ ಈ ತರದ ಆಚರಣೆಗಳನ್ನ ಮಾಡಬೇಕು, ಆಗ ಯಾರ್ಯಾರು ಏನೇನು ಹೋರಾಡಿದ್ದಾರೆ ಅನ್ನೋದನ್ನು ಒಂದು ಸ್ವಲ್ಪ ತಲೆಗೆ ಹಾಕಿದ್ರೆ ಆದರೂ ಕೂಡ ಒಂದು ಮತ್ತೆ ಮತ್ತೆ ಕೇಳುವುದರಿಂದ ಗೊತ್ತಾಗಬಹುದಲ್ಲ ಅಂತ ಹೇಳಿ. ಅದೇ ಕಾರಣಕ್ಕಾಗಿ ಈಗ ಶಾಲೆ ಶಾಲೆಗಳಲ್ಲಿ ಕೂಡ ಬೇರೆ ಬೇರೆ ಸ್ಪರ್ಧೆಗಳಿರಬಹುದು, ಬೇರೆ ಬೇರೆ ವಿಧದ ಆಚರಣೆಗಳನ್ನು ಕೂಡ ನಡೆಸ್ತಾ ಇದ್ದಾರೆ. ಸ್ವಾತಂತ್ರ್ಯ ಹೋರಾಟಗಾರರ ಬಗ್ಗೆ ಇರಬಹುದು, ಜೀವನದ ವಿಚಾರಗಳಿರಬಹುದು, ಭಾಷಣ ಪ್ರಬಂಧಗಳು, ಒಟ್ಟಿನಲ್ಲಿ ವಿದ್ಯಾರ್ಥಿಗಳಿಗೆ ಕೂಡ ಆ ಕಾಲದ್ದು ವಿಷಯಗಳು ಗೊತ್ತಾಗಬೇಕು ಅನ್ನೋ ದೃಷ್ಟಿಯಿಂದ. ಹಾಗೆ ಮೊನ್ನೆ ಕಾರ್ಗಿಲ್ ವಿಜಯ ದಿವಸ ಅಂತ ಆಯ್ತಲ್ಲ, ಹೌದು ಅದು ಕೂಡ ಈ ಸ್ವಾತಂತ್ರ್ಯದ ಜೊತೆ ಜೊತೆಗೆ ಬಂದಿರುವಂತಹದ್ದು. ಹೌದು, ಅಂದ್ರೆ ಹೆಚ್ಚು ಇತಿಹಾಸ ಇಲ್ದಿರೂ ಕೂಡ, ಅಂದ್ರೆ ಹೆಚ್ಚು ವರ್ಷ ಆಗ್ಲಿಲ್ಲ ಕಾರ್ಗಿಲ್ ವಿಜಯ ದಿವಸ ಅಂತ ಬಂದು. ಆದ್ರೆ ಈ ಸ್ವಾತಂತ್ರ್ಯ ಹೋರಾಟ 200-300 ವರ್ಷಗಳ ಕಾಲ ನಿರಂತರವಾಗಿ ಹೋರಾಟ ನಡೆದಿರುವಂತಹದ್ದು, ಅದು ಅಹಿಂಸಾತ್ಮಕವಾಗಿ ನಾವು ಸ್ವಾತಂತ್ರ್ಯವನ್ನು ಪಡ್ಕೊಂಡದ್ದು ಅನ್ನುವಂಥದ್ದು ವಿಶೇಷ. ಬೇರೆಲ್ಲ ಕಡೆಯೂ ಕೂಡ ಇನ್ನೊಬ್ಬರಿಗೆ ಹಿಂಸೆ ಕೊಟ್ಟು ಸಾಯಿಸಿ ಕೂಡ ಸ್ವಾತಂತ್ರ್ಯ ಪಡೆದಂತಹ ಉದಾಹರಣೆ ಇದೆ. ಸಾಮಾನ್ಯವಾಗಿ ಹಾಗೆಯೇ ಅಲ್ವಾ, ಯುದ್ಧ ಮಾಡದೆ ನಮಗೆ ಅದರಿಂದ ಬಿಡುಗಡೆ ಅನ್ನುವಂಥದ್ದು ಕಷ್ಟ ಅಂತ ಹೇಳಿ ಹೆಚ್ಚಿನ ಕಡೆಗಳಲ್ಲಿ ಯುದ್ಧ ಮಾಡಿಯೇ ನಾವು ಪಡ್ಕೊಂಡದ್ದೇ ಜಾಸ್ತಿ. ದೇಶವನ್ನಾಗಲಿ ಯಾವುದನ್ನಾಗಲಿ ತೆಗೆದು ಕಳೆದುಕೊಂಡದ್ದು ಅದರಲ್ಲೇ, ಪಡ್ಕೊಂಡದ್ದು ಅದರಲ್ಲೇ ಅಂತ ಹೇಳ್ಬೋದು. ನಮ್ಮಲ್ಲಿ ಕೂಡ ಹಿಂದೆ ಮೊದಲ ಕಾಲದಲ್ಲೆಲ್ಲ ಯುದ್ಧಗಳಾಗಿದ್ದವೆ, ಆದರೆ ಒಂದು ಸಂಘಟನೆ ಇಲ್ಲದ್ದರಿಂದ ಈ ರಾಜರಾಜರಗಳೊಳಗೆ ಇರುವ ವೈಮನಸ್ಯದಿಂದ ನಮ್ಮ ಒಂದು ಭಾರತದ ಬೇರೆ ಬೇರೆ ಚಿಕ್ಕ ಚಿಕ್ಕ ದೇಶಗಳೋ ರಾಜ್ಯಗಳೋ ಏನೋ ಆಗ ಇದ್ದದ್ದು ಅವುಗಳಿಗೆ ತಲೆ ಎತ್ತಿ ನಿಲ್ಲಿಕ್ಕೆ ಆಗಲಿಲ್ಲ. ಯುದ್ಧವನ್ನು ಮೊದಲಿಗೆ ಮಾಡಿದ್ದಾರೆ, ಆದರೂ ಕೂಡ ಅವರು ಒಬ್ಬೊಬ್ಬರಾಗಿ ಅವರನ್ನು ಬ್ರಿಟಿಷರನ್ನು ಸೋಲಿಸಲಿಕ್ಕೆ ಆಗಲಿಲ್ಲ. ಅದು ಒಂದು ವಿಷಯ. ಈಗ 75ರ ಸ್ವಾತಂತ್ರ್ಯ ಸಂಭ್ರಮದಲ್ಲಿ ನಾವು ಯೋಚನೆ ಮಾಡಬೇಕಾಗಿರುವುದೇನು ಅಂದರೆ ನಾವು ದೇಶಕ್ಕಾಗಿ ಏನು ಮಾಡಿದ್ದೇವೆ ಅಂತ ಮತ್ತೆ ಮತ್ತೆ ಅದನ್ನು ಯೋಚನೆ ಮಾಡಬೇಕು. ಯಾಕಂದರೆ ನೆರೆಯ ದೇಶಗಳಲ್ಲಿಯೂ ಕೂಡ ಈಗ ಏನಾಗ್ತಾ ಇದೆ ಅಂದರೆ ಒಂದು ರೀತಿಯ ಆರ್ಥಿಕ ಶಿಸ್ತು ಇಲ್ಲದೆ ಹೋದರೆ ಏನಾಗ್ತದೆ, ದಿವಾಳಿ ಆಗುವಂಥ ಒಂದು ಸಂದರ್ಭ ಕೂಡ ಇರ್ತದೆ. ಹೌದು, ಈಗ ನೆರೆಯ ಶ್ರೀಲಂಕಾ ದೇಶದಲ್ಲಿ ನಾವು ನೋಡ್ತಾ ಇದ್ದೀವಿ, ಬೇರೆ ದೇಶದಿಂದ ಒಂದಷ್ಟು ಸಾಲ ಕೊಡ್ತಾರೆ, ಬೇಕಾಗಲಿ ಬೇಡದೇ ಇರಲಿ ಕೂಡ ಸಾಲ ಕೊಡಬಹುದು, ಆದರೆ ಅದನ್ನು ಮರುಪಾವತಿ ಮಾಡುವುದಕ್ಕೆ ಕಷ್ಟ ಆದಾಗ ಏನಾಗ್ತದೆ, ಇಡೀ ದೇಶವೇ ದಿವಾಳಿ ಆಗ್ತದೆ ಅಂತ. ಹಾಗಾಗಿ ಈ ಆರ್ಥಿಕ ಶಿಸ್ತು ಎನ್ನುವಂಥದ್ದು ದೇಶದಲ್ಲಿ ಆಗದೇ ಹೋದರೆ ಬಹುಶಃ ಇದು ಕುಟುಂಬದಲ್ಲೇ ಆಗಬೇಕು, ಕುಟುಂಬ ಮತ್ತು ಸಮಾಜ ಎರಡರಲ್ಲಿಯೂ ಕೂಡ ಆದಾಗ ಮಾತ್ರ ದೇಶ ಉಳಿತದೆ ಅಂತ. ಹಾಗಾಗಿ ಈಗ ಈ ಸ್ವಾತಂತ್ರ್ಯ ಹೋರಾಟದ ಬೇರೆ ಬೇರೆ ಮಜಲುಗಳನ್ನು ಪರಿಚಯ ಮಾಡಿಸಬೇಕಾದಂಥ ಅಗತ್ಯ ಮಕ್ಕಳಿಗೆ ಅಥವಾ ಎಲ್ಲರಿಗೂ ಕೂಡ ಈಗಿನ ಜನಾಂಗಕ್ಕೆ ಅಂತ. ಆ ನಿಟ್ಟಿನಲ್ಲಿ ಈ ಒಂದು ಹರ್ ಘರ್ ತಿರಂಗ ಅನ್ನುವಂಥ ಯೋಜನೆ ಕೂಡ ಒಂದು ವಿಶೇಷ ಅಂತ ಹೇಳಿ. ಈಗ ರತ್ನಕರ ತಯಾರಿ ಹೇಗಿದೆ ಕೇಳಬೇಕಲ್ಲ, ಬಾವುಟವನ್ನು ಎಲ್ಲಿ ಹಾರಿಸುವುದು ಅಂತ. ಬಾವುಟನ್ನು ರತ್ನಕ್ಕನ ಮನೆಯ ಮೇಲೆ, ಹೌದು ಮನೆಯ ತುದಿಯಲ್ಲಿ, ಅಂದ್ರೆ ಎಲ್ರಿಗೂ ಕಾಣಬೇಕು. ಹೌದು, ಮತ್ತೆ ಜೊತೆಗೆ ಕಾರಲ್ಲೋ ಅಥವಾ ಬೈಕಲ್ಲೋ ಎಲ್ಲಿ ಕೂಡ ಹಾಕಬಹುದು. ಹಾಕಬಹುದು, ಮತ್ತೆ ಮೊದಲಿಂದಲೂ ಕೂಡ ಮಕ್ಕಳಿಗೆ ಆ ದಿವಸದಲ್ಲಿ ತುಂಬಾ ಕಡೆಗೆ ಬಾವುಟವನ್ನ ತೆಗೆದುಕೊಂಡು ಹೋಗುವಂತ ಒಂದು ಆಸೆ ಅವಕಾಶಗಳೆಲ್ಲ ಮೊದಲೆಲ್ಲ ಸ್ಟಿಕ್ಕರ್ ಅಂತ ಒಂದು ಸಿಗ್ತಾಯಿತ್ತು. ಈ ಸಂದರ್ಭದಲ್ಲಿ ಒಂದು ನೆನಪಾಗ್ತದೆ ಶಾಮಣ್ಣ, ಈಗ ಸ್ವಾತಂತ್ರ್ಯ ದಿನಾಚರಣೆ ದಿವಸ ಧ್ವಜ ಹಾರಿಸುವುದು, ಕೆಲವು ದಿನಗಳವರೆಗೆ ಮನೆಯಲ್ಲಿರುವುದು ವಾಹನದಲ್ಲಿರುವುದು ಎಲ್ಲ ಸರಿ, ಆದ್ರೆ ಯಾವಾಗ ಅದನ್ನು ಅಲ್ಲಿಂದ ತೆಗೀತಾರೆ ಮತ್ತೆ ಕೂಡ ಧ್ವಜಕ್ಕೆ ಅಷ್ಟೇ ಗೌರವ ಕೊಡಬೇಕು ಅನ್ನೋದು ಎಲ್ಲರ ಮನಸ್ಸಲ್ಲಿ ಇರಬೇಕು. ಅದನ್ನು ರೋಡಲ್ಲಿ ಬಿಸಾಡುವುದು, ನಾವು ಕಾಲಲ್ಲಿ ತುಳಿಯುವ ಜಾಗದಲ್ಲಿ ಕೂಡ ಧ್ವಜಗಳನ್ನು ನೋಡ್ತೇವೆ, ಈಗ ಸಣ್ಣದಿರಲಿ ದೊಡ್ಡದಿರಲಿ, ಆದರೆ ನಂತರ ಕೂಡ ಅದಕ್ಕೆ ಅದೇ ಗೌರವ ಸಿಗಬೇಕು ಅಲ್ವಾ ಸುರೇಶಣ್ಣ? ಹೌದು ಹೌದು. ಅಂದರೆ ಈಗ ರಾಷ್ಟ್ರ ಧ್ವಜ ಎನ್ನುವುದು ಒಂದು ಸಾಂಕೇತಿಕ ಅಂತ ತಿಳ್ಕೊಂಡ್ರೆ ರಾಷ್ಟ್ರಕ್ಕೆ ಗೌರವವನ್ನು ಸಲ್ಲಿಸಬೇಕು ಎನ್ನುವಂಥದ್ದು ಅಲ್ಲಿ ಮುಖ್ಯವಾದಂಥದ್ದು. ಅದು 365 ದಿವಸ 24/7 ಅಂತ ಹೇಳುವ ಹಾಗೆ ಪ್ರತಿ ಕ್ಷಣವೂ ಕೂಡ ರಾಷ್ಟ್ರ ಭಕ್ತಿ ಎನ್ನುವಂಥದ್ದು ಬೇಕು ಅಂತ. ಹೌದು ಹೌದು. ಇಂಥ ಸಂದರ್ಭದಲ್ಲಿ ಈಗ ಶಾಮಣ್ಣ ಹೇಳಿದಾಗೆ ಈ ನೆರೆಹೊರೆಯ ರಾಷ್ಟ್ರಗಳೆಲ್ಲ ಆರ್ಥಿಕವಾಗಿ ಸ್ವಲ್ಪ ಮಟ್ಟಿಗೆ ತೊಂದರೆಯನ್ನು ಅನುಭವಿಸ್ತಾ ಇರುವಾಗ ನಮ್ಮ ದೇಶ ಕೂಡ ಬಲವಾಗಿ ಮುಂದೆ ಹೋಗಬೇಕಿದ್ರೆ ನಾವು ಪ್ರತಿಯೊಂದರಲ್ಲೂ ಕೂಡ ಸ್ವಾವಲಂಬನೆ ಸಾಧಿಸಬೇಕು ಅನ್ನುವಂಥದ್ದು. ಮುಖ್ಯವಾಗಿ ಎಲ್ಲ ಒಂದು ವಿಭಾಗಗಳಲ್ಲೂ ಕೂಡ ನಮ್ಮದೇ ಆದಂಥ ಒಂದು ನಾವು ಮೊದಲು ಮೇಕ್ ಇನ್ ಇಂಡಿಯಾ ಅನ್ನುವಂಥ ಒಂದು ಇದಿತ್ತಲ್ಲ, ಅದನ್ನ ಮಾಡಿದ್ರೆ ಮಾತ್ರ ಮುಂದಿನ ದಿವಸಗಳಲ್ಲಿ ನೆರೆ ರಾಷ್ಟ್ರಕ್ಕೆ ನಾವು ಕೈಯೊಡ್ಡದೆ ಬದುಕುವಂತಹ ಸಂಗತಿಗಳು ಜಾಸ್ತಿ ಉಂಟು. ಯಾಕೆ ನನಗೆ ಅರ್ಥ ಆಯ್ತು, ಯಾಕಂದ್ರೆ ನಮ್ಮ ದೇಶ ಈ ಇಂಧನ ನಾವೇನು ಹೇಳ್ತೀವಿ ಫ್ಯೂಯಲ್ ಅಂತ ಹೇಳ್ತೀವಲ್ಲ, ಅದಕ್ಕಾಗಿ ವಿದೇಶವನ್ನ ಸಾಕಷ್ಟು ಅವಲಂಬಿಸಿತ್ತು. ಹೌದು. ಆದ್ರೆ ಇತ್ತೀಚಿನ ವರ್ಷಗಳಲ್ಲಿ ಏನಾದ್ರೆ ದೇಶದಲ್ಲಿಯೂ ಕೂಡ ಒಂದು ರೀತಿಯ ಇಂಧನ ಉತ್ಪಾದನೆ ಇಂಧನಕ್ಕೆ ಅಂದರೆ ಪರ್ಯಾಯವಾಗಿ ಏನಾದರೂ ಮಾಡಬಹುದು ಅಂತ ಯೋಚನೆ ಮಾಡಿದರು. ಸಾಕಷ್ಟು ಈ ಸೌರ ವಿದ್ಯುತ್ ಫಲಕಗಳನ್ನು ಉಪಯೋಗಿಸಿಕೊಂಡು ಸೌರ ಗ್ರಾಮಗಳನ್ನು ಕೂಡ ಮಾಡಿದರು. ಹೌದು. ಇದರಿಂದಾಗಿ ದೇಶದಲ್ಲಿ ವಿದ್ಯುತ್ ಶಕ್ತಿಯ ಉತ್ಪಾದನೆ ಜಾಸ್ತಿ ಆಯಿತು. ಅದನ್ನು ಚಾರ್ಜ್ ಮಾಡಿ ಇತ್ತೀಚೆಗೆಲ್ಲ ವಿದ್ಯುತ್ ಚಾಲಿತ ವಾಹನಗಳು ಕೂಡ ಸಾಕಷ್ಟು ಬರ್ತಾ ಇದೆ. ಹೌದು. ಮತ್ತೆ ಎಲ್ಲೋ ನಾನು ಕೇಳಿದ್ದೇನೆ ಈ ದೊಡ್ಡ ದೊಡ್ಡ ಮನೆಗಳಿಗೆ ಅಂದ್ರೆ ಬಿಲ್ಡಿಂಗ್ಗಳಿಗೆಲ್ಲ ಸೌರ ಫಲಕಗಳನ್ನು ಹಾಕಿ ವಿದ್ಯುತ್ ಮಾಡಿದ್ರೆ ಅವರೇ ದುಡ್ಡು ಕೊಟ್ಟು ತಗೊಳ್ತಾರೆ. ಹೌದು ಹೌದು ಹೌದು, ಅಂತ ಯೋಜನೆಯೂ ಕೂಡ ಇದೆ. ಅದರಲ್ಲಿ ಮತ್ತೆ ಏನೋ ಸಬ್ಸಿಡಿ ಅದು ಎಲ್ಲ ಕೊಡ್ತಾರೆ ಅಂತ ಹೇಳಿ. ಆಮೇಲೆ ನಾನು ಎಲ್ಲೋ ಕೇಳಿದ್ದೆ ಅಂದ್ರೆ ಓದಿದ್ದು, ಈ ಸೌರ ಫಲಕವನ್ನು ಎಲ್ಲಿ ಹಾಕಬೇಕು, ಫಲವತ್ತಾದ ಭೂಮಿಯಲ್ಲಿಯೋ ಪೇಟೆ ಪಟ್ಟಣಗಳಲ್ಲಿಯೋ ಹಾಕುವಂತದ್ದಲ್ಲ, ನೀರ ಕಾಲುವೆ ಹರಿದು ಹೋಗ್ತದಲ್ಲ ಅದರ ಮೇಲ್ಗಡೆಯ ಖಾಲಿ ಜಾಗ ಇರ್ತದೆ, ಅಲ್ಲಿಯೂ ಕೂಡ ಸೌರ ಫಲಕವನ್ನು ಹಾಕಬಹುದು. ಮತ್ತೀಗ ಆದ್ರೆ ಅದಕ್ಕೆ ವ್ಯವಸ್ಥೆ ಮಾಡ್ಲಿಕ್ಕೆ ಹೇಗೆ? ಅಲ್ಲ, ಸೌರ ಫಲಕವನ್ನು ಹಾಕುವಂತ ವ್ಯವಸ್ಥೆ ಮಾಡ್ಕೊಳ್ಬೇಕು, ಆದ್ರೆ ಆ ಜಾಗದ ಉಳಿತಾಯ ಆಗ್ತದೆ ಅಂತ. ಈಗ ಫಲವತ್ತಾದ ಒಂದು ಕೃಷಿ ಜಮೀನಿನಲ್ಲಿ ಇಂತ ಒಂದು ಫಲಕವನ್ನು ಹಾಕಿದ್ರೆ ಅದರ ಅಡಿಯಲ್ಲಿ ಕೃಷಿ ಮಾಡ್ಲಿಕ್ಕೆ ಆಗುದಿಲ್ಲ. ಈ ಕಾಲುವೆ ಮೇಲ್ಭಾಗ ಹೇಗೂ ಖಾಲಿ ಇರ್ತದಲ್ಲ ಅಲ್ಲಿ ಮಾಡಬಹುದು ಅಂತ. ಹೌದು ಹೌದು. ಯಾಕಂತ ಹೇಳಿದ್ರೆ ನಾವು ಜಾಗವನ್ನು ಕೂಡ ಉಪಯೋಗಿಸಬೇಕಾದ್ದು ಬಹಳ ಅಗತ್ಯವಾದದ್ದು. ಈ ಪರ್ಯಾಯ ಇಂಧನ ಅಂದ ತಕ್ಷಣ ನನಗೆ ನೆನಪಾಯ್ತು, ಕೃಷಿಗೂ ಅದಕ್ಕೂ ಸಂಬಂಧ ಉಂಟು. ಯಾಕಂದ್ರೆ ಕೃಷಿ ಅಂದ ತಕ್ಷಣ ಬರೀ ನಾವು ಖಾದ್ಯ ಅಥವಾ ಆಹಾರದ ಬೆಳೆಯ ಬಗ್ಗೆ ಮಾತ್ರ ಯೋಚನೆ ಮಾಡುವಂತದ್ದಲ್ಲ, ಪರ್ಯಾಯ ಇಂಧನವಾಗಿಯೂ ಕೂಡ ಜೈವಿಕ ಇಂಧನ ಅಂತೆಲ್ಲ ಕೇಳಿದಿವಲ್ಲ, ಜಟ್ರೋಪ ಅಂತ ಒಂದು ಗಿಡ ಇದೆ, ಹಾಗೆ ಬೇರೆ ಬೇರೆ ಗಿಡಗಳಿವೆ. ಇಂತಹ ಗಿಡಗಳನ್ನು ಕೂಡ ನೆಟ್ಟು ಬೆಳೆಸಿ ಅದರ ಕಾಯಿಯಿಂದ ಎಣ್ಣೆಯನ್ನು ತೆಗೆಯಬಹುದು, ಅದನ್ನು ಇಂಧನವಾಗಿ ಬಳಕೆ ಮಾಡಬಹುದು ಅಂತ. ಈ ಡೀಸೆಲ್ನ ಬದಲಿಗೆ? ಹೌದು. ಓಹೋ. ಪೂರ್ತಿ ಅದುವೇ ಹಾಕಿ ಕೂಡ ಓಡಿಸಬಹುದು. ಲಭ್ಯ ಇಲ್ಲ ಅಂತಂದ್ರೆ 10-20% ಈ ಜೈವಿಕ ಇಂಧನವನ್ನು ಉಪಯೋಗಿಸಿಕೊಂಡು ಓಡಿಸಬಹುದು ಅಂತ ವಾಹನ. ನಿಜ. ಈಗ ಶಾಮಣ್ಣ ಹೇಳಿದಾಗೆ ನಾವೆಲ್ಲರೂ ಕೂಡ ಒಂದು ಆತ್ಮಾವಲೋಕನ ಅಂತ ಮಾಡಿಕೊಳ್ಳುವುದು ಒಳ್ಳೇದು. ಈಗ ತಾಂತ್ರಿಕವಾಗಿ ನಾವು ಎಷ್ಟೋ ಮುಂದುವರೆದಿದ್ದೇವೆ, ಅಭಿವೃದ್ಧಿ ಆಗಿದೆ, ಆದರೆ ಬೇರೆ ವಿಷಯಗಳಲ್ಲೂ ಕೂಡ ನಾವು ಇನ್ನೆಷ್ಟು ಮುಂದೆ ಬರಬೇಕು, ಹೇಗೆ ನಮ್ಮ ದೇಶ ತನ್ನ ಕಾಲ ಮೇಲೆ ನಿಲ್ಲಬೇಕು ಅನ್ನೋದು ಕೂಡ ಯೋಚನೆ ಮಾಡುವುದು ಅಷ್ಟೇ ಅಗತ್ಯ. ಈ ಸಂದರ್ಭದಲ್ಲಿ ವಿಶೇಷ ಅನ್ನಿಸ್ತದೆ ಅದು. ಯಾಕಂತ ಹೇಳಿದ್ರೆ ಮುಖ್ಯವಾಗಿ ನಮಗೆ ಎಲ್ಲದಕ್ಕೂ ಕೂಡ ಶಕ್ತಿ ಬೇಕು. ಹೌದು. ಯಾವುದು ವಿಷಯ ತಗೊಂಡ್ರು ಕೂಡ ಶಕ್ತಿ ಬೇಕು. ಹೌದು. ಈಗ ಇಂಧನ ಮೂಲ ಅಂತ ಹೇಳ್ತೇವೆ, ಎಲ್ಲ ಕೂಡ ಮುಗಿಯುವಂಥದ್ದೇ ಅಂತ ಹೇಳಿ ಬರಿದಾಗುವ ಇಂಧನಗಳು, ಪುನಃ ಪುನಃ ನಾವು ಪುನರುತ್ಪತ್ತಿ ಮಾಡುವಂತಹ ಇಂಧನಗಳು, ಸೌರ ವಿದ್ಯುತ್, ಗಾಳಿ ವಿದ್ಯುತ್, ಮತ್ತೆ ಶಾಮಣ್ಣ ಹೇಳಿದ ಈ ಬಯೋಡೀಸೆಲ್. ಯಾಕಂತ ಹೇಳಿದ್ರೆ ಒಂದು ಸಲ ಒಂದು ಗಿಡ ಇದಾದ್ರೂ ಕೂಡ ಇನ್ನೊಂದು ಗಿಡವನ್ನ ಪುನಃ ಅದೇ ಜಾಗದಲ್ಲಿ ನೆಟ್ಟು ಬೆಳೆಸಬೇಕು. ಆದ್ರಿಂದ ಅದು ನಿರಂತರವಾಗಿ ನಮಗೆ ಒಂಥರ ಉಳಿತಾಯವನ್ನ ಮಾಡಿಕೊಡ್ತದೆ ಅಥವಾ ಇಂಧನವನ್ನ ಪೂರೈಕೆಯನ್ನ ಮಾಡಿಕೊಡ್ತದೆ. ಜೊತೆಗೆ ಇದು ಪರಿಸರ ಸ್ನೇಹಿ. ಯಾಕಂದ್ರೆ ಸಾಮಾನ್ಯವಾಗಿ ಈಗ ಇಂಧನವನ್ನು ಉರಿಯಿಸುವಂತಹ ಸಂದರ್ಭದಲ್ಲಿ ಸಾಕಷ್ಟು ಕಾರ್ಬನ್ ಡೈಆಕ್ಸೈಡ್, ಕಾರ್ಬನ್ ಮೊನಾಕ್ಸೈಡ್, ವಾಯು ಮಾಲಿನ್ಯ ಉಂಟಾಗ್ತದೆ ಅಂತ. ಅದನ್ನ ತಪ್ಪಿಸುವುದಕ್ಕೆ ಈ ಜೈವಿಕ ಇಂಧನವನ್ನು ಉಪಯೋಗಿಸಬಹುದು. ಮತ್ತೆ ಗಿಡ ಕೂಡ ಉಂಟಲ್ಲ, ಅದರ ಜೊತೆ ಗಿಡವೂ ಬೆಳೆಯುತ್ತದಲ್ಲ. ಮುಖ್ಯವಾಗಿ ನಾವು ಇತ್ತೀಚಿನ ದಿನಗಳಲ್ಲಿ ಯೋಚನೆ ಮಾಡ್ತಾ ಇರೋದು ಎಲ್ಲ ಗಿಡ ಮರಗಳನ್ನ ನಾವು ತೆಗೆದು ಕಾಂಕ್ರೀಟೀಕರಣ ಮಾಡುವುದು. ಈಗ ಗಿಡವನ್ನು ಬೆಳೆಸುವುದರಿಂದ ಮುಖ್ಯ ವಿಷಯ ಏನಂದ್ರೆ ಅದು ಏನು ಇಂಗಾಲ ಆಮ್ಲ ಅಥವಾ ಕಾರ್ಬನ್ ಡೈಆಕ್ಸೈಡ್ ಅನ್ನು ತಗೊಳ್ತದಲ್ಲ, ಅದು ಬಹಳ ಮುಖ್ಯ ಆಗಿಬಿಡ್ತದೆ. ಮೊನ್ನೆ ಎಲ್ಲೋ ಕೇಳಿದೆ ಯಾವುದೋ ಎರಡು ದೇಶಗಳು ತಾವು ಕಾರ್ಬನ್ ಡೈಆಕ್ಸೈಡ್ ಎಷ್ಟು ಉತ್ಪಾದನೆ ಮಾಡುವುದಕ್ಕಿಂತ ಹೆಚ್ಚು ಆಕ್ಸಿಜನ್ ಅನ್ನ ಉತ್ಪಾದನೆ ಮಾಡ್ತವೆ ಅಂತ ಹೇಳಿ. ಅದಕ್ಕೂ ಕೂಡ ದುಡ್ಡು ಕೊಡ್ತಾರೆ. ದುಡ್ಡು ಕೊಡ್ತಾರೆ ಅಂತ ಅಲ್ಲದಿದ್ರು ಕೂಡ ಇಷ್ಟು ಉತ್ಪಾದನೆ ಮಾಡುವಂತ ಒಂದು ದೇಶ ಆದ್ರೆ ಅವಾಗ ಈ ಕಾರ್ಬನ್ ಡೈಆಕ್ಸೈಡ್ ಗಿಂತ ಆಕ್ಸಿಜನ್ ಜಾಸ್ತಿ ಆದ್ರೆ ಒಟ್ಟಾರೆ ಆಗಿ ನಮಗೆ ಏನು ಗಾಳಿ ಬೇಕಲ್ಲ. ಅಂದ್ರೆ ಕಾರ್ಬನ್ ಡೈಆಕ್ಸೈಡ್ ಆಗಲಿ ಅಥವಾ ಆಕ್ಸಿಜನ್ ಆಗಲಿ ಇಲ್ಲಿ ಉತ್ಪಾದನೆ ಮಾಡಿದ್ದು ಇಲ್ಲಿಗೆ ಸಿಗ್ತದೆ ಅಂತ ಅಲ್ಲ, ಇಡೀ ಪ್ರಪಂಚಕ್ಕೂ ಕೂಡ ಅದರ ಉಪಯೋಗ ಆಗ್ತದೆ, ಕೆಟ್ಟ ಪರಿಣಾಮವೂ ಆಗ್ತದೆ ಅಂತ. ಹೌದು. ಈಗ ವಿಷಯ ಎಲ್ಲ ಸರಿ, ನಾನೀಗ ಇನ್ನೂ ಒಂದು 2-3 ಮನೆಗಳಿಗೆ ನಮಗೆ ಕೊಟ್ಟ ಮೇಲೆ ಪ್ರಸಾದವಾಗಿ ಕೊಡ್ಲಿಕ್ಕೆ ಉಂಟೀಗ ನನಗೆ. ಈಗ ಮತ್ತೆ ಬೇಗ ಮನೆಗೆ ಹೋಗ್ಬೇಕು. ಹಾಗಿದ್ರೆ ಇವತ್ತು ಬೇರೇನು ವಿಶೇಷ ಅಲ್ಲ, ಈಗ ಸುರೇಶ್ ಅಣ್ಣನ ಕೈಯಿಂದ ಕಡುಬು ಇದೆ, ಆದ್ರೆ ಸುರೇಶ್ ಅಣ್ಣ ಪ್ರಸಾದ ತಿಂದು ಹೊಟ್ಟೆ ತುಂಬಿದೆ ಅಂತ ಹೇಳಿದ್ರಪ್ಪ. ಆದ್ರೆ ನೀವು ತಿನ್ನೋದಿದ್ರೆ ಕೊಡುವ. ಆದೀತು.

ಇದರಲ್ಲಿ ಪೋಷಕಾಂಶ ಬಳಸಿಕೊಳ್ಳುವ ಶಕ್ತಿ ತುಂಬಾ ಇಲ್ಲ, ಸ್ವಲ್ಪ ಕಡಿಮೆ ಇದೆ. ಉದಾಹರಣೆ ಹೇಳುದಾದ್ರೆ ಸಾರಜನಕ 100 ಗ್ರಾಂ ಕೊಟ್ಟರೆ ಅದರಲ್ಲಿ ಬರೀ 10-15% ಮಾತ್ರ ಉಪಯೋಗಿಸ್ಕೊಳ್ತದೆ. ಹಾಗೆ ರಂಜಕವನ್ನು 100 ಗ್ರಾಂ ಕೊಟ್ಟರೆ ಬರೀ ಕಾಲ್ಭಾಗ ಮಾತ್ರ ತೊಗೊಳ್ಕೊಳ್ತದೆ. ಅದೇ ರೀತಿ ಪೊಟಾಷ್ ಸಹ. ಹಾಗಾಗಿ ನಾವು ಅಡಿಕೆ ಗೊಬ್ಬರ ಕೊಡುವಾಗ ಈ ಎಲ್ಲ ಅಂಶಗಳನ್ನು ನೋಡಿಕೊಂಡು ನಾವು ಗೊಬ್ಬರವನ್ನು ಕೊಡಬೇಕಾಗ್ತದೆ. ಇನ್ನು ಅಡಿಕೆ ಬೇಕಾದಂತ ಮುಖ್ಯ ಪೋಷಕಾಂಶಗಳು, ಮುಖ್ಯವಾಗಿ ಸಾರಜನಕ, ರಂಜಕ, ಪೊಟ್ಯಾಷ್ ನಾವು ಹಾಕ್ತಾ ಇರ್ತೀವಿ. ಸಂಗಡ ಕ್ಯಾಲ್ಸಿಯಂ, ಮ್ಯಾಗ್ನೀಷಿಯಂ, ಸಲ್ಫರ್, ಇದನ್ನ ನಾವು ಹುಷಾ ಎಲ್ಲ ಕಡೆ ಕೊಡ್ಲಿಕ್ಕೆ ಹೋಗುದಿಲ್ಲ, ಎಲ್ಲೆಲ್ಲಿ ಕೊರತೆ ಕಂಡು ಬರ್ತೋ ಅಲ್ಲಿ ಕೊಡ್ತಾ ಇರ್ತೀವಿ. ಆಮೇಲೆ ಲಘು ಪೋಷಕಾಂಶಗಳು ತುಂಬಾ ಮುಖ್ಯ. ಇವುಗಳಲ್ಲಿ ಸತು, ಒಂದು ಜಿಂಕ್, ತಾಮ್ರ, ಕಾಪರ್ ಅಂತ ಬರ್ತದೆ, ಕಬ್ಬಿಣ, ಮ್ಯಾಂಗನೀಸ್, ಬೋರಾನ್ ಅತ್ಯಂತ ಮುಖ್ಯವಾದಂತಹ ಪೋಷಕಾಂಶಗಳು. ಇವು ಸಹ ಅಡಿಕೆ ಕಡಿಮೆ ಪ್ರಮಾಣದಲ್ಲಿ ಅಡಿಕೆಗೆ ಬೇಕು, ಆದರೆ ಬೇಕು. ಇಲ್ಲ ಅಂತಂದ್ರೆ ಅಡಿಕೆಯ ಇಳುವರಿ ತುಂಬಾ ಕಡಿಮೆ ಆಗೋದು ಕಂಡು ಬರ್ತಾ ಇದೆ. ಕಾಲಕ್ರಮೇಣ ಯಾಕೆ ಮಣ್ಣು ಅಕ್ಷಯ ಪಾತ್ರ ಇಲ್ಲ, ಪೋಷಕಾಂಶಗಳು ತುಂಬಾ ಇರಲಿಕ್ಕಿಲ್ಲ. ಕಾಲಕ್ರಮೇಣ ಅಡಿಕೆ ಮರದಿಂದ ಪೋಷಕ ಇಳುವರಿ ತೆಗೆದಾಗ ಪೋಷಕಾಂಶ ಬರ್ತಾ ಹೋಗಿ ಹೋಗ್ತಾ ಇರ್ತವೆ. ತಿರುಗಿ ನಾವು ಕೊಡದೇ ಇದ್ರೆ ಮಣ್ಣಿಗೆ ಕೊರತೆ ಕಂಡು ಬಂದು ಅಡಿಕೆ ಬೆಳೆಯಲ್ಲಿ ಕುಂಠಿತ ಆಗ್ತದೆ. ಹಾಗೆ ಲಭ್ಯತೆ ಅಧಿಕವಾದಲ್ಲಿ, ಈಗ ನಾನು ಕೊರತೆ ಅಂತ ಹೇಳಿದೆ, ಹೆಚ್ಚಾದ್ರೆ ಏನಾಗ್ತದೆ ಅಂತ ಹೇಳಿ, ಹೆಚ್ಚಾದ್ರೂ ಸಹ ಸಮಸ್ಯೆ ಇದೆ, ವಿಷ ಆಗ್ತದೆ. ಉದಾಹರಣೆಗೆ ಒಂದು ತೋಟ ನೋಡಿದ್ವಿ ನಾವು ಶಿವಮೊಗ್ಗ ಜಿಲ್ಲೆಯಲ್ಲಿ, ಅಲ್ಲಿ ತೋಟ ನೋಡಿದಾಗ ಸಂಪೂರ್ಣವಾಗಿ ಪೊಟ್ಯಾಷಿಯಂನ ಕೊರತೆ ಕಂಡು ಬರ್ತಾ ಇತ್ತು ನೋಡಿದಾಗ. ಆದ್ರೆ ಆ ಮಣ್ಣಿನಲ್ಲಿ ಪೊಟ್ಯಾಷ್ ಕೊರತೆ ಇಲ್ಲ. ಕುಲಕಾಶ ಪರೀಕ್ಷೆ ಮಾಡಲಾಗಿ ಗೊತ್ತಾಗಿದೆ ಅಂತಂದ್ರೆ ಬೋರಾನ್ ಅನ್ನ ಅಪ್ಲೈ ಮಾಡಿದ್ದಾರೆ, ಕೊಟ್ಟಿದ್ದಾರೆ, 3 ವರ್ಷ ಕೊಟ್ಟಿದ್ದಾರೆ ಬೋರಾನ್ ಅನ್ನ. ಹಾಗಾಗಿ ಬೋರಾನ್ ವಿಷ ಆಗಿದೆ, ಪೊಟ್ಯಾಷ್ ಕೊರತೆ, ಬೋರಾನ್ ವಿಷ, ಎರಡು ಒಂದೇ ರೀತಿ ಕಂಡು ಬರ್ತವೆ. ಹಾಗಾಗಿ ನಿಮಗೆ ಪರೀಕ್ಷೆ ಮಾಡ್ಕೊಳ್ಳಿಕ್ಕಾಗಿ ಮಣ್ಣು ಪರೀಕ್ಷೆ ಮಾಡಬೇಕು, ಗೊತ್ತು ಮಾಡ್ಕೋಬೇಕು. ಇಲ್ಲಾಂತಂದ್ರೆ ಪೋಷಕಾಂಶ ವಿಷ ಆಗಿ ಸಹ ಗಿಡಕ್ಕೆ ತೊಂದರೆ ಆಗ್ತದೆ. ಬಹುಶಃ ಇದೇ ಸನ್ನಿವೇಶವನ್ನ ಈ ಸ್ಲರಿಗೇಷನ್ ಅಥವಾ ಒಂದು ದ್ರವ ರೂಪದಲ್ಲಿ ಕೊಡುವಂತಹದ್ದು, ಹಟ್ಟಿ ಗೊಬ್ಬರ ಅಥವಾ ಇದು ಕಾಂಪೋಸ್ಟ್ ಇದನ್ನ ಸ್ಲರಿ ರೂಪದಲ್ಲಿ ಕೊಟ್ಟಂತಹ ಸಂದರ್ಭದಲ್ಲಿಯೂ ಕೂಡ ನೈಟ್ರೋಜನ್ ಜಾಸ್ತಿ ಆಗ್ತದೆ, ಪೊಟ್ಯಾಶ್ ಕಡಿಮೆ ಆಗಿ ತೊಂದರೆ ಆಗ್ತದೆ ಅಂತ ಹೇಳ್ತಾರಲ್ಲ. ಹೌದು, ಇದು ಸಹ ಹೌದು. ಯಾಕೆಂದ್ರೆ ಅಡಿಕೆಗೆ ಪೊಟ್ಯಾಶ್ ಜಾಸ್ತಿ ಬೇಕು, ಪೊಟ್ಯಾಶ್ ಕಡಿಮೆ ಆಗ್ತಾ ಇದ್ದಾಗೆ ಅಡಿಕೆ ತೊಂದರೆ ಪ್ರಾಬ್ಲಮ್ ಜಾಸ್ತಿ ಆಗ್ತದೆ. ಸಾರ್ವಜನಿಕ ಉಪಯೋಗಿಸ್ಕೊಳ್ಳಿಕ್ಕೆ ಪೊಟ್ಯಾಶ್ ಬೇಕೇ ಬೇಕು. ಅದಕ್ಕೆ ನಾವು ಒಂದೇ ರೀತಿ ಗೊಬ್ಬರ ಕೊಡ್ತಾ ಇದ್ದಾಗ ಒಂದೇ ಪೋಷಕಾಂಶ ಹೆಚ್ಚಾಗಿ ಮಣ್ಣಿಗೆ ಸೇರಿಕೊಂಡಾಗ ಉಳಿದ ಪೋಷಕಾಂಶ ಕಡಿಮೆ ಆಗಿ ಅಸಮತೋಲನವಾಗಿ ಕೊರತೆ ಕಂಡು ಬರ್ತದೆ. ನಮಗೂ ಅಷ್ಟೇ, ಮನುಷ್ಯಗೂ ಅಷ್ಟೇ, ಸಮತೋಲನ ಆಹಾರ ಬೇಕು. ಅದೇ ಸಹ ಗಿಡಕ್ಕೂ ಸಹ ಅಷ್ಟೇ, ಸಮತೋಲನ ಆಹಾರ ಬೇಕು. ಸಿಗದೇ ಇದ್ರೆ ಉತ್ಪಾದನೆ ಕಡಿಮೆ ಆಗಿ ಗಿಡ ಹೆಚ್ಚು ಜನ ಬಾಳಿಕೆ ಬರಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಈಗ ಬೇರೆ ಬೇರೆ ಮೂಲದಿಂದ ಈ ಪೋಷಕಾಂಶವನ್ನು ಒದಗಿಸುವುದಕ್ಕೆ ಅವಕಾಶ ಇದೆ. ಮೂಲಭೂತವಾಗಿ ಈ ಸಾವಯವ ರೀತಿಯಲ್ಲಿಯೂ ಕೂಡ ಕೃಷಿಯನ್ನು ಮಾಡಬಹುದು, ಜೊತೆಗೆ ರಾಸಾಯನಿಕ ಗೊಬ್ಬರವನ್ನು ಕೂಡ ಬಳಕೆ ಮಾಡಬಹುದು. ಈ ಹೊಲದ ಎರಡನ್ನು ಮಿಶ್ರ ಮಾಡಿಕೊಂಡು ಕೂಡ ಕೃಷಿಯನ್ನ ಮಾಡಬಹುದು ಅಂತ, ಯಾವುದನ್ನು ಆಯ್ಕೆ ಮಾಡ್ಕೊಂಡು? ನಾನು ನಿಮ್ ಮೊದಲೇ ಹೇಳಿದಾಗೆ ಪೋಷಕಾಂಶ ನೋಡಿ ಅಂತಂದ್ರೆ ಮರಗಳಿಗೆ ಕೊಡುವಂತದ್ದು, ಮಣ್ಣಿಗೆ ಕೊಡುವಂತದ್ದು. ಯಾಕೆ ಅಂತಂದ್ರೆ ಮಣ್ಣು ಫಲವತ್ತಾಗಿದ್ರೆ ಗಿಡಕ್ಕೆ ಬೇಕಾದ ಪೋಷಕಾಂಶ ಸಿಗ್ತದೆ, ಮಣ್ಣು ಹೆಲ್ದಿ ಆಗಿರ್ತದೆ, ಮಣ್ಣು ಸಾಯಬಾರದು, ಬದುಕಿ ಜೀವನ ತಿರ್ಬೇಕು. ಹಾಗಾಗಬೇಕಾದ್ರೆ ಮಣ್ಣಿಗೆ ಆಹಾರ ಅಂತಂದ್ರೆ ಸಾವಯವ ವಸ್ತುಗಳು. ಅವು ಮಣ್ಣಿಗೆ ಕೊಟ್ಟಾಗ ಅವು ಕೊಳೆತು ಅಲ್ಲಿ ಪೋಷಕಾಂಶಗಳು ಅಥವಾ ಸೂಕ್ಷ್ಮಜೀವಿಗಳು ಬೆಳೆದು ಇರುವಂತಹ ಪೋಷಕಾಂಶವನ್ನ ತೆಗೆದು ಗಿಡಕ್ಕೆ ಕೊಡ್ತವೆ. ಹಾಗಾಗಿ ಮಣ್ಣಿನ ಆರೋಗ್ಯಕ್ಕಾಗಿ ಸಾವಯವ ವಸ್ತು ಬೇಕು. ಇನ್ನು ಅಲ್ಲಿರುವಂತಹ ಪೋಷಕಾಂಶಗಳು ಗಿಡಕ್ಕೆ ಸಾಕಾಗುವುದಿಲ್ಲ. ಉದಾಹರಣೆಗೆ ಪೊಟ್ಯಾಶ್ ಅಡಿಕೆಗೆ 140 ಗ್ರಾಂ ಬೇಕು, ಸಾರಜನಕ 100 ಗ್ರಾಂ ಬೇಕು. ಹೀಗಿದ್ದಾಗ ಕೊಟ್ಟಂತಹ ಸಾವಯವ ವಸ್ತುಗಳಲ್ಲಿ ಇರುವಂತಹ ಪೊಟ್ಯಾಶ್ ಪ್ರಮಾಣ ತುಂಬಾ ಕಡಿಮೆ ಇರ್ತದೆ. ಯಾವ್ದು ಸಗಣಿ ಕೊಡಬಹುದು ಅಥವಾ ಯಾವ್ದು ಹಸಿರು ಗೊಬ್ಬರ ಕೊಡಬಹುದು, ಕಂಪೋಸ್ಟ್ ಕೊಡಬಹುದು, ಕಡಿಮೆ ಇರ್ತದೆ. ಹಾಗಾಗಿ ನಾವು ಗಿಡಕ್ಕೆ ಬೇಕಾದಂತಹ ಪೋಷಕಾಂಶ ಮ್ಯಾಚ್ ಮಾಡ್ಲಿಕ್ಕಾಗಿ ಕೊಡ್ಲಿಕ್ಕಾಗಿ ರಾಸಾಯನಿಕ ಗೊಬ್ಬರವನ್ನು ಕೊಡಬೇಕಾಗ್ತದೆ. ಅಂದ್ರೆ ಇದರರ್ಥ ಎರಡೂ ಸಹ ಬೇಕು, ಸಾವಯವ ಬೇಕು, ರಾಸಾಯನಿಕ ಬೇಕು. ಎಷ್ಟು ಬೇಕು ಅಂತಂದ್ರೆ ಗಿಡಕ್ಕೆ ಎಷ್ಟು ಬೇಕು ಅಷ್ಟು ನಾವು ಕೊಡಬೇಕು, ಮಣ್ಣಿನ ಆರೋಗ್ಯ ಹಾಳಾಗಬಾರ್ದು, ಅದು ಚೆನ್ನಾಗಿರಬೇಕು. ಹಾಗಾಗಿ ಯಾವುದೇ ಒಂದು ಪದ್ಧತಿ ಅಲ್ಲದೆ ಸಾವಯವ ಅಥವಾ ಒಂದೇ ಅಲ್ಲ, ರಾಸಾಯನಿಕ ಒಂದೇ ಅಲ್ಲ, ಎರಡು ಮಿಶ್ರ ಮಾಡುವಂತಹದ್ದು ಸಮಗ್ರ ಪದ್ಧತಿ ಅಂತ ಹೇಳ್ತೀವಿ. ಅದನ್ನು ಬಳಸಿಕೊಂಡು ಮಾಡಿದ್ರೆ ಅತ್ಯಂತ ಸೂಕ್ತ ಅಂತ ನನ್ನ ಅನಿಸಿಕೆ. ಈಗ ಪೋಷಕಾಂಶವನ್ನು ಕೊಡುವಂತಹ ಸಂದರ್ಭದಲ್ಲಿ ಸ್ಪ್ಲಿಟ್ ಡೋಸ್ ಅಥವಾ 2 ಹಂತದಲ್ಲಿ 3 ಹಂತದಲ್ಲಿ ಕೊಡಬೇಕು ಅಂತ ಹೇಳ್ತೀವಿ, ಇದರ ಒಂದು ಉದ್ದೇಶ ಏನು, ಯಾಕಾಗಿ ಮಾಡಬೇಕು? ನೀವು ಅಡಿಕೆ ತೋಟದಲ್ಲಿ ನೋಡಿದ್ರೆ ಸುಮಾರು ಅಡಿಕೆ ಹಿಂಗಾರಗಳು ಇರುವಂತ ಕಾಲ ನಂತರ ಸುಮಾರು ವರ್ಷವಿಡೀ ನಾವು ನೋಡ್ತಾ ಇರ್ತೀವಿ. ಅಡಿಕೆ ಬೆಳೆ ಇರುವಂತ ಸಹ ಗೊನೆಸು ಅಷ್ಟೇ, ಪ್ರತಿ ಈ ವರ್ಷ ಅಡಿಕೆ ಗೊನೆ ಇರ್ತದೆ. ಹೂ ಬಿಟ್ಟು ಕಾಯಾಗ್ಲಿಕ್ಕೆ 3 ವರ್ಷ ಬೇಕು. ಆ 3 ವರ್ಷದಲ್ಲಿ 1 ವರ್ಷ ನಾವು ಮರದ ಮೇಲೆ ನೋಡ್ತೀವಿ, ಅಡಿಕೆ ಮರದ ಮೇಲೆ ಗೊನೆಯಾಗಿ, ಮತ್ತೆರಡು ವರ್ಷ ಒಳಗಡೆ ಇರ್ತದೆ. ಹಾಗಾಗಿ ಈ 3 ವರ್ಷಗಳಲ್ಲಿ ಯಾವುದೇ ಸಮಯದಲ್ಲಿ ಪೋಷಕಾಂಶದ ಕೊರತೆ ಉಂಟಾದ್ರೆ, ನೀರಿನ ಕೊರತೆ ಉಂಟಾದ್ರೆ ಆ ಮುಂದಿನ ಬೆಳೆ ಮೇಲೆ ಪರಿಣಾಮ ಬೀಳುತ್ತದೆ. ಹಾಗಾಗಿ ಈ 3 ವರ್ಷಗಳಲ್ಲಿ ಸರಾಗವಾಗಿ ನಿರಂತರವಾಗಿ ಪೋಷಕಾಂಶ ಕೊಡ್ತಾ ಇರಬೇಕು. ಇದು ಬಹುವರ್ಷಕ್ಕೆ ಒಳಗಾಗಿದ್ದಕ್ಕೆ ಹಾಗೆ ಮಾಡಬೇಕಾದ್ರೆ

ಅಡಿಕೆ ಬೆಳೆದಾಗ ಸುಮಾರು 1/3 ಗೊಬ್ಬರ ಬಳಸಬಹುದು, ಸಂಗಡ ಅಷ್ಟು ಖರ್ಚು ಕಡಿಮೆ ಆಗ್ತದೆ. ಮತ್ತೆ ನಾ ಮೊದಲು ಹೇಳಿದಾಗ ಮಣ್ಣಿಗೆ ಆಹಾರ ಕೊಡಬೇಕು, ಇದೊಂದು ಮೂಲ. ಯಾವ ತ್ಯಾಜ್ಯವನ್ನು ಮಣ್ಣಿಗೆ ಸೇರಿಸಿದಾಗ ಆ ಮಣ್ಣಿಗೆ ಆಹಾರ ಸೂಕ್ಷ್ಮಾಣುಗಳು ಬೆಳೀತವೆ, ಬೆಳೆದು ಮಣ್ಣಿಗೆ ಗಿಡಕ್ಕೆ ಬೇಕಾದಂತ ಪೋಷಕಾಂಶ ಕೊಡಲಿಕ್ಕೆ ಸಹಾಯ ಮಾಡ್ತವೆ. ಹಾಗೆ ಇದಲ್ಲದೇ ಹಸಿರೆಲ್ಲ ಗೊಬ್ಬರಗಳು, ಜೆರ್ಸಿಡಿ ಆಗಿರ್ಬೋದು ಗೊಬ್ಬರದ ಗಿಡ ಅಂತ ಹೇಳ್ತೀವಿ ಇಲ್ಲಿ, ಅದಿರಬಹುದು, ಅಥವಾ ಯಾವುದೇ ಒಂದು ಕಾಡಲ್ಲಿ ಹಸಿರೆ ಗೊಬ್ಬರ ಹಾಕ್ಬೋದು. ಅದನ್ನೂ ಸಹ ನಾವು ಅಡಿಕೆ ಮರಕ್ಕೆ ನಾವು ಶಿಫಾರಸು ಮಾಡಿದ ಪ್ರಮಾಣ ಅಂತಂದ್ರೆ ರಾಸಾಯನಿಕ ಗೊಬ್ಬರ ಅಲ್ದೇನೆ ಸಂಗಡ ಸುಮಾರು 12 kg ಕಂಪೋಸ್ಟ್ ಅಂತ ಹೇಳಿದ್ವಿ, ಅಷ್ಟೇ ಪ್ರಮಾಣದಲ್ಲಿ ಹಸಿರೆಲೆ ಗೊಬ್ಬರ ಇಷ್ಟು ಕೊಟ್ಟಾಗ ಮಾತ್ರ ಅದು ಸಂಪೂರ್ಣ ಕೃಷಿಯಾಗಿ ಗಿಡಕ್ಕೆ ಬೇಕಾದ ಪೋಷಕಾಂಶ ಸಿಗ್ತದೆ, ಒಂದು ಮಣ್ಣಿಗೆ ಬೇಕಾದಂತಹ ಪೋಷಕಾಂಶ ಸಿಗ್ತದೆ, ಎರಡನ್ನ ಮಿಲನವಾಗಿ ಸಾವಯವ ರೀತಿಯಲ್ಲಿ ಮಣ್ಣು ಚೆನ್ನಾಗಿ ಗಿಡಕ್ಕೆ ಬೇಕಾದ ಪೋಷಕಾಂಶವೂ ಸಿಕ್ಕು ಇಳುವರಿ ಹೆಚ್ಚಾಗಿ ಕಂಡು ಬರ್ತದೆ. ಇನ್ನೊಂದು ವಿಚಾರ ನಿಮಗೆ ಹೇಳ್ತೀನಿ ಇಷ್ಟಪಡ್ತೇನೆ, ಈ ಸಮತೋಲನ ಪೋಷಕಾಂಶ ಅಂತಂದ್ರೆ ಅದರ ಸಮಸ್ಯೆಗಳು ತುಂಬಾ ಕಡೆ ಬರ್ತಾ ಇದೆ. ಈಗ ಹಿಡಿಮುಂಡಿಗೆ ಇರ್ಬೋದು, ಅಥವಾ ಗೆಣ್ಣುಗಳು ಕ್ರಾಸ್ ಆಗಿರುವಂತ ಇರ್ಬೋದು, ಹಾಗೆ ನಮ್ಮ ಚಂಡೆಗಳು ಬಾಗುವಂತ ಇರ್ಬೋದು, ಹಾಗೆ ನಳ್ಳಿ ಒಡೆದು ಬೆಳೆಯುವಂತ ಇರ್ಬೋದು, ಸಣ್ಣ ಸಣ್ಣ ನಳ್ಳಿಗಳು ಉಳಿದು ಬೀಳುವಂತದ್ದು. ಈಗಲ ಕಾರಣ ಅಂತಂದ್ರೆ ಪೋಷಕಾಂಶದ ಅಸಮತೋಲನ ಲಭ್ಯತೆ, ಜಿಂಕ್ ಕೊರತೆ ಆಗ್ಬಹುದು ಮಣ್ಣಿನಲ್ಲಿ. ಜಿಂಕ್ ಕೊರತೆ ಆದಾಗ ಹಿಡಿಮುಂಡಿಗೆ ರೋಗ ಬರಲು ಸಾಧ್ಯತೆ ಇದೆ. ಕೊರತೆ ಆಗುತ್ತಂತಂದ್ರೆ ರಂಜಕ ಮಣ್ಣಿಗೆ ಹೆಚ್ಚು ಕೊಟ್ಟಾಗ ಈ ಸತು ಅಂತ ಹೇಳಲಿಕ್ಕೆ ಆಗಲ್ಲ ಗಿಡಕ್ಕೆ. ಆಮೇಲೆ ಕೆಲವೊಮ್ಮೆ ಸತು ಇದ್ರೂ ಸಹ ಬೇರಿನಲ್ಲಿ ಗಾಳಿ ಆಡದೇನೆ ಹಿಡ್ಕೊಳ್ಳಿಕ್ ಆಗುದಿಲ್ಲ. ಹಾಗಾಗಿ ಮಣ್ಣು ಪರೀಕ್ಷೆ ಮಾಡಲೇಬೇಕು. ಮಣ್ಣು ಪರೀಕ್ಷೆ ಆಧಾರದ ಮೇಲೆ ಪೋಷಕಾಂಶಗಳ ಎಷ್ಟು ನೋಡಿಕೊಂಡು ಸಮರ್ಪಣವಾದ ಕೊಡ್ತಾ ಇದ್ರೆ ಈ ಸಮಸ್ಯೆಗಳಿಗೆ ಸಾಮಾನ್ಯ ಬರುವಂತಹ ಸಮಸ್ಯೆಗಳಿಗೆ ಈ ಸಮಸ್ಯೆಗಳಿಗೆ ಸಂಪೂರ್ಣವಾಗಿ ನಾವು ಸಮಸ್ಯೆ ಪರಿಹಾರ ಮಾಡಿಕೊಂಡು ಅತ್ಯಂತ ಲಾಭದಾಯಕವಾಗಿ ಅಡಿಕೆಯನ್ನು ಬೆಳೆಸಬಹುದು. ಒಳ್ಳೆಯದು ಡಾಕ್ಟರ್ ರವಿ ಭಟ್ ಅವರೇ. ಅಡಿಕೆ ಬೆಳೆಯಲ್ಲಿ ಪೋಷಕಾಂಶಗಳ ಒಂದು ಸಮರ್ಥ ನಿರ್ವಹಣೆಯನ್ನ ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ಬಹಳಷ್ಟು ವಿಚಾರವನ್ನ ಹಂಚಿಕೊಂಡಿದ್ರಿ. ತುಂಬಾ ಧನ್ಯವಾದಗಳು. ನಮಸ್ಕಾರ. ಇದುವರೆಗೆ ಅಡಿಕೆ ಬೆಳೆಯಲ್ಲಿ ಪೋಷಕಾಂಶ ನಿರ್ವಹಣೆ ಈ ವಿಷಯವಾಗಿ ಕಾಸರಗೋಡಿನ ಸಿಪಿಸಿಆರ್ಐ ಸಂಸ್ಥೆಯ ಪ್ರಧಾನ ವಿಜ್ಞಾನಿ ಡಾಕ್ಟರ್ ರವಿ ಭಟ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಕೇಳುಗರೆ, ಇದೀಗ ಕೇಳಿ ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಕೆಲವು ಧಾರಣೆಗಳು. ಹಳೆ ಅಡಿಕೆ ಕ್ವಿಂಟಲ್ಗೆ 52,500 ರಿಂದ 55,500 ರೂಪಾಯಿಗಳು, ಹೊಸ ಅಡಿಕೆ ಕ್ವಿಂಟಲ್ಗೆ 37,500 ರಿಂದ 45,000 ರೂಪಾಯಿಗಳು, ಕೋಕಾ ಕ್ವಿಂಟಲ್ಗೆ 20,000 ರಿಂದ 26,000 ರೂಪಾಯಿಗಳು, ಕೊಬ್ಬರಿ ಸ್ಥಳೀಯ ಮಿಲ್ಲಿಂಗ್ ಕ್ವಿಂಟಲ್ಗೆ 6,400 ರಿಂದ 9,000 ರೂಪಾಯಿಗಳು, ತೆಂಗಿನಕಾಯಿ 1ನೇ ವರ್ಗ 1,000ಕ್ಕೆ 16,000 ರಿಂದ 20,000 ರೂಪಾಯಿಗಳು, 2ನೇ ವರ್ಗ 1,000ಕ್ಕೆ 12,000 ರಿಂದ 15,000 ರೂಪಾಯಿಗಳು, ಅಕ್ಕಿ ಸ್ಥಳೀಯ ಗಿರಣಿ ಬೆಳ್ತಿಗೆ ಕ್ವಿಂಟಲ್ಗೆ 2,850 ರಿಂದ 2,950 ರೂಪಾಯಿಗಳು, ಕಟ್ಟಾ ಸಾಂಬಾರ್ ಕ್ವಿಂಟಲ್ಗೆ 2,950 ರಿಂದ 3,050 ರೂಪಾಯಿಗಳು, IR8 ಕ್ವಿಂಟಲ್ಗೆ 2,900 ರಿಂದ 3,000 ರೂಪಾಯಿಗಳು, ಭತ್ತ ಆಮದು ಕ್ವಿಂಟಲ್ಗೆ 1,750 ರಿಂದ 1,950 ರೂಪಾಯಿಗಳು, ಬೆಲ್ಲ ಆಮದು ಹಳದಿ ಕ್ವಿಂಟಲ್ಗೆ 4,300 ರಿಂದ 4,500 ರೂಪಾಯಿಗಳು, ಕೆಂಪು ಕ್ವಿಂಟಲ್ಗೆ 4,000 ರಿಂದ 4,100 ರೂಪಾಯಿಗಳು, ಕಪ್ಪು ಕ್ವಿಂಟಲ್ಗೆ 4,100 ರಿಂದ 4,600 ರೂಪಾಯಿಗಳು, ಮೆಣಸು ಕ್ವಿಂಟಲ್ಗೆ 28,000 ರಿಂದ 33,000 ರೂಪಾಯಿಗಳು, ಕಾಳು ಮೆಣಸು ಕ್ವಿಂಟಲ್ಗೆ 38,000 ರಿಂದ 49,000 ರೂಪಾಯಿಗಳು, ಗೇರುಬೀಜ ಕಚ್ಚಾ ಕ್ವಿಂಟಲ್ಗೆ 8,500 ರಿಂದ 11,000 ರೂಪಾಯಿಗಳು, ಬಾಳೆಕಾಯಿ ಮೈಸೂರು ಕ್ವಿಂಟಲ್ಗೆ 2,000 ರಿಂದ 2,800 ರೂಪಾಯಿಗಳು, ಕದಳಿ ಕ್ವಿಂಟಲ್ಗೆ 3,000 ರಿಂದ 3,500 ರೂಪಾಯಿಗಳು, ಗಾಳಿ ಕ್ವಿಂಟಲ್ಗೆ 2,800 ರಿಂದ 3,400 ರೂಪಾಯಿಗಳು, ನೇಂದ್ರ ಕ್ವಿಂಟಲ್ಗೆ 3,000 ರಿಂದ 3,800 ರೂಪಾಯಿಗಳು. ಇವು ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಕೆಲವು ಧಾರಣೆಗಳು. ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನಾ ಮಿಲೇಗಾ ಪೆನ್ಷನ್ ಕಾ ಸಹಾರ ಕೃಷಕ ನಾ ಹೋಗಾ ಬೇಸಹಾರ ಜುಡೇಗಾ ಖುಷಿಯೋ ಸೇ ನಾತಾ ಕಟೇಗಾ ಸುಖ ಸೇ ಬುಢಾಪಾ ಸುರಕ್ಷಿತ ಹೋಗಾ ಅನ್ನದಾತಾ ಸುರಕ್ಷಿತ ಹೋಗಾ ಅನ್ನದಾತಾ प्रधानमंत्री किसान मान धन योजना से लघु सीमांत किसानों का भविष्य होगा सुरक्षित और 60 वर्ष की आयु से 3,000 रुपए मासिक पेंशन होगी सुनिश्चित 55 रुपए से 200 रुपए की